ಕ್ವಿಂಟಾಲ್ಗೆ 2,950 3,400 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,200 2,850 ರೂಪಾಯಿ, ಐಆರ್ ರೇಟ್ ಕ್ವಿಂಟಾಲ್ಗೆ 2,200 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,700 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,100 ರೂಪಾಯಿ, ಕೆಂಪು ಬೆಲ್ಲ 3,800 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 15,000 ರೂಪಾಯಿ, ಕಾಳುಮೆಣಸು 37,000 51,000 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಾಲ್ಗೆ 8,300 10,500 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 1,600 2,300 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲ್ಗೆ 1,800 2,200 ರೂಪಾಯಿ, ಗಾಳಿ 1,600 2,000 ರೂಪಾಯಿ, ನೇಂದ್ರ ಬಾಳೆ 3,000 ರೂಪಾಯಿಯಿಂದ 3,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಪಂಡಿತ್ ವಿನಾಯಕ ತೊರವಿ ಅವರು ಹಾಡಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ಹರಿಯ ಸ್ಮರಣೆಯಾದ ಹರಿಯ ಸ್ಮರಣೆ ಹದಿಗೆ ಸ್ಮರಣೆ ಮಾತ್ರದಿಂದ ಹದಿಗೆ ಸ್ಮರಣೆ ಮಾತ್ರದಿಂದ